GST 2.0 ನಿಮಗೆ ಸಂತಸದ ಸುದ್ದಿ ತಂದಿದೆ. ಇದುವರೆಗೆ ಶೇಕಡಾ 12% ಜಿಎಸ್ಟಿ ತೆರಿಗೆ ಇನ್ನು ಕೆಲ ವಸ್ತುಗಳಿಗೆ 5% ಇರಲಿದೆ. ರೈತರ ಪಾಲಿಗೆ ಇದು ಅತ್ಯಂತ ಸಂತಸದ ಸುದ್ದಿ. ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ, ಸಂಸ್ಕರಿಸಲಾದ ಟೊಮೊಟೊ, ಅಣಬೆ, ಸೋಯಾ ಹಾಲಿನ ಪೇಯ, ಅನಾನಸ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡಾ 5% ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುವ GST 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡಾ 5% ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18% ಜಿಎಸ್ಟಿ ಬದಲಾಗಿ ಶೇಕಡಾ 5% ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಬೀಕನಹಳ್ಳಿ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಇಲ್ಲಿನ ಒಬ್ಬ ಪ್ರಗತಿಪರ ರೈತ ಮಹಿಳೆಯವರು ಇದ್ದಾರೆ, ಉಷಾ ಎಂಎನ್ ಅಂತ ಹೇಳ್ಬಿಟ್ಟು. ಇವರು ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾರೆ, ಅಂದ್ರೆ ಆಲೂಗಡ್ಡೆ, ಬೀನ್ಸ್, ಈ ತರದ್ದು ಬೆಳೆಗಳನ್ನ ಬೆಳೀತಾರೆ. ಈಗ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ, ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋದಲ್ಲಿ ಇವರು ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ ಅಮ್ಮ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ನಾವೀಗ 25 ವರ್ಷದಿಂದ ಆಗಿದೆ. ಏನೇನು ಬೆಳೆ ಬೆಳಿತೀರಿ? ಆಲೂಗಡ್ಡೆದು, ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್, ಗೆಡ್ಡೆಕೋಸು, ಮೆಣಸಿನ್ಕಾಯಿ. ಇದು 2 ಎಕರೆಯಲ್ಲಿ ಇಷ್ಟೆಲ್ಲ ಬೆಳಿತೀರಿ? ಇಲ್ಲ, ಚೌ ಮಾಡ್ತೀವಿ, ಎಲ್ಲ ಬೇರೆ ಬೇರೆ ತರ ಮಿಕ್ಸ್ ಮಿಕ್ಸ್ ಹಾಕ್ತೀವಿ. ಕ್ಯಾರೆಟ್, ಬೀಟ್ರೂಟ್ ಹಾಕಿದಾಗ ಸೊಪ್ಪು ಉಳ್ದು ಎಲ್ಲ ಹಾಕ್ತಿವಿ, ಜೊತೆಗೆ ಚೆಲ್ತೀವಿ ಅದ್ರೊಳಗೆ ಕೊತ್ತಂಬರಿ ಇವೆಲ್ಲ, ಮೆಂತೆ ಎಲ್ಲ ಸ್ವಲ್ಪ ಹಾಕೊಂತೀವಿ ಅದ್ರೊಳಗೆ. ಹಾಕಿ ಫಸ್ಟ್ ಅದನ್ನೆಲ್ಲ ಕುಯಿಲ್ ಮಾಡ್ತೀವಿ, ಆಮೇಲೆ ಇವು ಇದ್ ಮಾಡ್ಕೊಂತೀವಿ. ಕಳೆ ಆಗಲ್ಲ ಅಂತ ಸೊಪ್ಪೆಲ್ಲ ಹಾಕ್ತಿವಿ ಅದ್ರೊಳಗೆ, ಕೊತ್ತಂಬರಿದು ಇದು ಎಲ್ಲ ಅದ್ರೊಳಗೆ ಚೆಲ್ತೀವಿ ಅದ್ರೊಳಗೆ. ನೀರಾವರಿನ ಹೇಗೆ ಇದು ನೀವು ಬೆಳಿತಕ್ಕ? ಇದು ಬೋರಿಂದಲೂ ಇದೆ, ನೀರಾವರಿ ಗದ್ದೆ ಮುಕ್ಕಾಲೆಕ್ಕರಲ್ಲಿ, ಅದ್ರಲ್ಲೂ ಬೆಳಿತೀವಿ, ಭತ್ತ ಬೆಳಿತೀವಿ ಅದ್ರಲ್ಲಿ. ಭತ್ತ ಕೂಡ ಬೆಳಿತೀರಾ? ಭತ್ತ ಬೆಳಿತೀವಿ. ಮುಂಗಾರಿನಲ್ಲಿ ಏನೇನ್ ಬೆಳೆ ಬೆಳಿತೀರಿ? ಮುಂಗಾರಿನಲ್ಲಿ ತರಕಾರಿನೇ. ತರಕಾರಿನೇ ಪ್ರಮುಖವಾಗಿ? ಪ್ರಮುಖವಾಗಿ. ಆಮೇಲೆ ಹಿಂಗಾರಲ್ಲಿ ಜೋಳ, ಬಿಳಿ ಜೋಳ, ಉಣ್ಣೋ ಜೋಳ, ಜೋಳ, ರಾಗಿ ಒಂದ್ ಸ್ವಲ್ಪ ಹಾಕಂತೀವಿ. ಒಂದ್ ಸ್ವಲ್ಪ ಕಾಲ ಎಕರೆಗೆ ಗೋಧಿ ಹಾಕಂತೀವಿ, ಗೋಧಿ ಬೆಳ್ಕಂತೀವಿ, ಅದು ಒಂದ್ ಸ್ವಲ್ಪ ಹಾಕಂತೀವಿ. ಮನೆಗೆ ಬೇಕಾದ ಪದಾರ್ಥಗಳು ಸ್ವಲ್ಪ ಹಾಕೊಂಡಿರ್ತೀವಿ. ಇನ್ನೆಲ್ಲ ಒಂದ್ ಎಕರೆಗೆಲ್ಲ ಫುಲ್ ಒಂದೇ ಜೋಳ ಮೇವಿಗೆ ಹಾಕೊಂತೀವಿ, ಮೇವು ಮಾಡಕ್ಕೆ. ಎಷ್ಟು ಈಗ ಇದ್ರ ಜೊತೆಗೆ ಜಾನುವಾರು ಕೂಡ ಸಾಕ್ತಾ ಇದೀರಲ್ಲ? ಈಗ ಮುಂಚೆ ಜಾಸ್ತಿ ಇತ್ತು, ಎರಡೆ ಮುಂಚೆ 6 ಹಾಲು ಡೈರಿಗೆಲ್ಲ ಹಾಕ್ತಾ ಇದ್ವಿ, ಎಲ್ಲ ಕೃಷಿ ಎಲ್ಲ ಮಾಡ್ಕೊಂಡೆ. ಈಗ 2 ಮಾಡ್ಕೊಂಡಿದ್ವಿ, ಎತ್ತುಗಳು ಎಲ್ಲ ಇದ್ವು, ಎತ್ತೆಲ್ಲ ಈಗ ಬಿಟ್ಟಿದ್ವಿ. ಟ್ರಾಕ್ಟರ್ ಬೇಸಾಯ ಬಂದಿದೆಯಲ್ಲ ಈಗೆಲ್ಲ, ಟ್ರಾಕ್ಟರ್ ಇದ್ ಮಾಡ್ತಾ ಇದ್ವಿ ಎಲ್ಲ. ಈಗ ಟ್ರಾಕ್ಟರ್ ಸ್ವಂತನಾ ಇಲ್ಲ ಬಾಡಿಗೆ? ಬಾಡಿಗೆ, ಬಾಡಿಗೆದು, ಬಾಡಿಗೆದೆ. ಬಾಡಿಗೆಯಿಂದ ಓಡಿಸ್ತೀರಾ? ಬಾಡಿಗೆ. ಎಷ್ಟು ಒಂದು ದಿನಕ್ಕೆ, ದಿನ ಲೆಕ್ಕನ ಅಥವಾ ಗಂಟೆ ಲೆಕ್ಕನ? ಇದು ಗಂಟೆ ಲೆಕ್ಕ ಅಥವಾ ಏಕರ್ ಲೆಕ್ಕನ? ಯಾಕಂದ್ರೆ ಕೆಲವೊಂದು ಜಾಗದಲ್ಲಿ ಗಂಟೆ ಗಂಟೆಗೆ, ಗಂಟೆ ಗಂಟೆ ಅಲ್ಲ, ಕೆಲವೊಂದು ಜಾಗದಲ್ಲಿ ಎಕರೆ ವಾರು ಇದೆ, ಆತರ ಇಲ್ಲ, ಗಂಟೆ ಲೆಕ್ಕನೆ ತಗೊಂಡು, ಗಂಟೆ ಲೆಕ್ಕನೆ. ಈಗ ಈ ಬೀಜಗಳನ್ನ ಎಲ್ಲಿ ತಗೊಂಡ್ ಬರ್ತೀರಿ? ಈಗ ಆಲೂಗಡ್ಡೆ ಹೇಳಿದ್ರಿ, ಬೀನ್ಸ್ ಹೇಳಿದ್ರಿ, ಕ್ಯಾರೆಟ್ ಹೇಳಿದ್ರಿ, ಇವೆಲ್ಲ ಬೀಜ ಸ್ವಂತನ ಅಥವಾ ಹೊರಗಿನ ತಗೊಂಡ್? ಕೆಲವೆಲ್ಲ ಬೀನ್ಸ್ ಕಾಳೆಲ್ಲ ಸ್ವಂತನೇ, ಮನೇಲಿ ಬೆಳ್ಕೊಂಡು ಮುಂಚೆಗೆ ಇಟ್ಕೊಂಡಿರ್ತೀವಿ, ಮನೇಲೆ ಸ್ಟಾಕ್ ಮಾಡ್ಕೊಂಡು. ಇನ್ ಬೇರೆದೆಲ್ಲ ಕೊಂಡ್ಕೊಂಡ್ಬರ್ತೀವಿ, ಬೇರೆ ಹೊರಗಿಂದ ಕೊಂಡ್ಕೊಂಡ್, ಹೊರಗಡೆಯಿಂದ ಕೊಂಡ್ಕೊಂಡ್ಬರ್ತೀವಿ. ಗೊಬ್ಬರ? ಗೊಬ್ಬರ ಎಲ್ಲ ಮನೆದೇ, ಮನೆ ಅಂತಂದ್ರೆ ಮನೆ ಸಗಣಿದಾಗುತ್ತೆ, ಸ್ವಲ್ಪ ಎರೆಹುಳ ಇದ್ದುದೆಲ್ಲ ಹಾಕಿದ್ವಿ, ಸೊಪ್ಪು ಎಲ್ಲ ಬರ್ತಾರೆ, ಎಲ್ಲ ಅದಕ್ಕೆ ಹಾಕಿ ಮಾಡಿದ್ವಿ ಎರೆಹುಳು ಗೊಬ್ಬರ. ಆಮೇಲೆ ಕುರಿ ಮಂದೆ ಒಂದ್ ಎರಡು ಮೂರು ವರ್ಷಕ್ಕೆ ಒಂದೊಂದ್ಸಲ ಓಡಿಸ್ತಾರೆ ಅವೇ. ಈಗ ಎಷ್ಟು ವರ್ಷದ ಹಿಂದೆ ಓಡಿಸಿದ್ರಿ ಕುರಿ ಮಂದೆ? ಈಗ ಎರಡು ವರ್ಷ ಮೂರು ವರ್ಷಕ್ಕೆ ಮೇಲೆ, ಒಂದೇ ಸಲ ಆಗಲ್ವಲ್ಲ. ಕುರಿ ಮಂದೆ ನಿಲ್ಲಿಸ್ತಾರೆ ಅಲ್ಲಿಗೆ, ಜಮೀನಿಗೆ ನಿಲ್ಲಿಸ್ತಾರೆ. ಈಗ ಎಷ್ಟು ಒಂದ್ ಮೂರು ವರ್ಷದ ಹಿಂದೆ ನಿಮ್ಮ ನಿಲ್ಸಿದಿರಾ? ನಿಲ್ಸಿದ್ರು. ಈಗ ಮತ್ತೆ ಇಲ್ಲ, ಮತ್ತೆ ಏನಾದ್ರು ಚೆನ್ನಾಗಿದಾಯ್ತಂದ್ರೆ ಆಮೇಲೆ ಈ ಗೊಬ್ಬರ ಹಾಕ್ತಾರೆ, ಸ್ವಲ್ಪ ಕಮ್ಮಿ ಮಾಡ್ತಾರೆ ವರ್ಷ. ಐದು ವರ್ಷ ಮೇಲ್ ಮಾಡ್ತಾರೆ ಆಮೇಲೆ. ಐದು ವರ್ಷ ಮೇಲೆ? ಏನು ಅವ್ರೀಗ ಮಂದೆ ನಿಲ್ಸದಂತೆ ಅಂತ ಹೇಳ್ತಾರಲ್ಲ, ಇದು ಕುರಿ ಲೆಕ್ಕನೋ ಅಥವಾ ರಾತ್ರಿ ಲೆಕ್ಕನೋ, ಯಾವ ರೀತಿಯಿಂದ ಇದು? ರಾತ್ರಿ ರಾತ್ರಿ ಲೆಕ್ಕ, ಒಂದ್ ನೈಟ್ ಇದ್ರ ಲೆಕ್ಕ ಮಾಡ್ತಾರೆ. ಅಂದ್ರೆ ಎಷ್ಟು ಕುರಿಗಳು ಅಂತಂತ ಹೇಳಿ? ಅವರು ಸುಮಾರು ತಂದಿರ್ತಾರೆ. ಅಂದ್ರೆ ಅವರು ಸಂಚಾರಿ ಕುರಿಗಳು, ಅವರು ಹತ್ರ ನೂರು ಇರ್ಬೋದು, ಇನ್ನೂರು ಇರ್ಬೋದು, ಅಷ್ಟೇ ಇರುತ್ತೆ. ಸೊ ಕುರಿಗಳ ಲೆಕ್ಕ ಅಲ್ಲ ಅಲ್ಲಿ, ಒಂದ್ರ ಹಿಂಡಿನ ಲೆಕ್ಕ. ಏನ್ ಕೊಡ್ತೀರಿ ಅವ್ರಿಗೆ ನೀವು? ಅವರಿಗೆ ದವಸ ಧಾನ್ಯನ ಕೇಳ್ತಾರೆ, ದುಡ್ಡು ಒಂದ್ ರಾತ್ರಿಗೆ ಇಷ್ಟು ಅಂತ ಕೇಳ್ತಾರೆ. ಒಂದೊಂದು ರಾತ್ರಿಗೆ ಇಷ್ಟರ ಮೇಲೆ ಅಂತ ತಗೊಂತಾರೆ, ಮೊದ್ಲೆ ದುಡ್ಡು ಇಸ್ಕೊಂತಾರೆ. ಆಮೇಲೆ ದವಸ ಧಾನ್ಯ ನಾವು ಬೆಳೆದಿರ್ತೀವಲ್ಲ, ಅದು ಇಸ್ಕೊಂಡು ಇದ್ ಮಾಡ್ತಾರೆ, ಊಟಕ್ಕೆಲ್ಲ ಬೇಕಮ್ಮ ಕೊಡ್ರಿ ಅಂತ. ಹೌದು ಹೌದು ಹೌದು. ಇದ್ರ ಜೊತೆಗೆ ಈಗ ತಾವು ಸಂಘ ಸಂಸ್ಥೆಯಲ್ಲಿ ಕೂಡ ಸೇರ್ಕೊಂಡಿದ್ದೀರಾ? ಧರ್ಮಸ್ಥಳ ಸಂಘದಲ್ಲಿ ಸೇರ್ಕೊಂಡಿದ್ದೀನಿ. ನಿಮ್ಮೂರಲ್ಲಿ? ಬೀಕನಹಳ್ಳಿ. ಇದು ಅವರೇ ಬಂದು ನಿರ್ವಹಣೆ ಮಾಡ್ತಾರಾ ಅಥವಾ ನೀವೇ ಅದನ್ನ ಹೆಣ್ಮಕ್ಳು ಎಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀರಾ? ಇಲ್ಲ, ಅವ್ರು ಬಂದು ಇದ್ ಮಾಡ್ತಾರಲ್ಲ. ಸದಸ್ಯರಾಗಿದ್ರಿ ಅಲ್ಲಿ? ನಾವು ಅಧ್ಯಕ್ಷರಾಗಿದ್ವಿ. ಅಧ್ಯಕ್ಷರಾಗಿದ್ವಿ. ಅವಾಗ ಕರ್ಕೊಂಡು ಹೋಗೋರಲ್ಲ, ಬೆಳೆ ಏನೇನು ಅಲ್ಲೆಲ್ಲ ನೋಡಕ್ಕೂ ಎಲ್ಲ ಕರ್ಕೊಂಡು ಹೋಗೋರು. ನೋಡಿ ಸಾಲ ಕೊಡಕ್ಕೆಲ್ಲ ಸೈನ್ ಹಾಕಿ ಇದ್ ಮಾಡ್ಬೇಕಲ್ಲ ಅವೆಲ್ಲ. ಹೌದು, ಅವ್ರಿಗೆ ಇಲ್ದಲೆ ಏನ್ ಇದ್ ಮಾಡಂಗಿಲ್ವಲ್ಲ. ಹೌದು ಹೌದು. ಹಾಗಾಗಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂತ ಸಂಘ ಹೆಸರೇನ ಇಟ್ಟಿದಾರ? ನಮ್ದ ಸುನಿಧಿ. ಸುನಿಧಿ ಧರ್ಮಸ್ಥಳ ಅಂತ ಹೇಳಿ ಸುನಿಧಿ ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡು. ಏನ್ ಈ ಸಂಘದಿಂದ ಏನೇನ್ ಉಪಯೋಗ ಇದೆ? ಸಾಲ ತಗೊಂಡದು ಬಡ್ಡಿ ಕಟ್ಬೇಕು, ಮತ್ತೆ ಜಮೀನಿಗೆಲ್ಲ ಹಾಕೊಂತೀವಿ, ಹಸು ಬೇಕಂದ್ರೆ ಹಸುಗೆ, ಮನೆ ರಿಪೇರಿಗೆ ಎಲ್ಲ ರಿಪೇರಿಗೆಲ್ಲ ಕೊಡ್ತಾರೆ. ಯಾವ್ದು ಬರ್ಸಿರ್ತೋ ಅದಕ್ಕೆ ಉಪಯೋಗಿಸ್ಕೊಂಡು ಮಾಡ್ಬೇಕು ನಾವು. ಮನೆ ಏನಾದ್ರೂ ಸ್ವಲ್ಪ ತುರ್ತು ಖರ್ಚಿಗಾದ್ರು ಮನೆ ಅಂದ್ರೆ ಮನೆಯ ಒಂದು ಕೆಲಸಕ್ಕೆ ಕೂಡ ಉಪಯೋಗಿಸ್ತಾರೆ. ಇಲ್ಲ, ಮನೆ ಇದಕ್ಕೆಲ್ಲ, ಜಮೀನ ಇದಕ್ಕೆ, ಇದು ಆಧಾರದ ಮೇಲೆ, ಯಾವ್ದು ಆಧಾರ ತಗೊಂಡಿರ್ತೀವೋ ಅದ್ರ ಮೇಲೆ ಇದು ಮಾಡೋದು. ಜಮೀನಿಗೆ ಅಂತಂದ್ರೆ ಮಾತ್ರ ಕೊಡ್ತಾರ? ಜಮೀನಿಗೆ, ಕೊಟ್ಟಿಗೆ ರಿಪೇರಿಗೆ, ಹಸುಗಳಿಗೆ ಈ ತರ ಇದು ಕೊಡ್ತಾರೆ ಸಾಲ. ಯಾತಂದ್ರೆ ತಿಳ್ಸಕತ್ ಮನೆ ಬಳಸ್ಕೊಂಡ್ರೆ ಸಾಲ ಕಟ್ಟಬೇಕಲ್ಲ. ಯಾವ ರೀತಿಯಿಂದ ಬಡ್ಡಿ? ಇದು ಬಡ್ಡಿ 11% ಇದೆ. 11% ವರ್ಷಕ್ಕೆ. ಮತ್ತೆ ನೀವು ಸಂಘದವರು ವಾರಕ್ಕೊಂದ್ಸಲ ಸೇರ್ತಿರೋ ಇಲ್ಲ ತಿಂಗಳಿಗೆ ಒಂದ್ಸಲ? ವಾರಕ್ಕೊಂದ್ಸಲನೇ ಕಂಪಲ್ಸರಿ, ವಾರಕ್ಕೊಂದ್ಸಲ ಸೇರ್ಬೇಕು. ದುಡ್ಡು ಕಟ್ಟೆ ಹಿಂದಿನ ದಿವಸನೇ ಎಲ್ಲ ಸೇರ್ಕೊಂಡು ಇದ್ ಮಾಡಿ ಬೆಳಿಗ್ಗೆ ಸೇರಿ ಕಟ್ಟಬೇಕು ಬೆಳಿಗ್ಗೆ. ಅಂದ್ರೆ ಯಾರಿಗೆ ಆ ಸಂಘದಲ್ಲಿ ನೀವು ನಿರ್ಧಾರ ಮಾಡ್ತೀರಾ ಯಾರಿಗೆ ದುಡ್ಡು ಬೇಕು ಅಥವಾ ಯಾರಿಗೆ ಅವಶ್ಯಕತೆ ಅವರಿಗೆ ಇದ್ ಮಾಡಿಸ್ತೀವಿ. ಈಗ ಒಂದೊಂದು ಬಾರಿ ಇಬ್ರು ಮೂರಿಗೆ ಅವಶ್ಯಕತೆ ಬಂದಾಗ ಅವಾಗ ಹೆಂಗ್ ಮಾಡ್ತೀರಿ? ಇಬ್ರು ಮೂರಿಗೆಲ್ಲ ಅವ್ರು ಮೂರು ಅರ್ಜನ್ ಕೊಡ್ತಾರೆ. ನೀವು ಒಬ್ರು, ಈಗ ನೀವು ಉಷಾ, ಇನ್ನೊಬ್ರು ಯಾರೋ ಲಕ್ಷ್ಮಿ, ಇನ್ನೊಬ್ರು ಯಾರೋ ಸರಸ್ವತಿ ಅಂತ ತಿಳ್ಕೊಳ್ಳಿ. ಈ ಮೂರು ಜನಕ್ಕೆ ಒಟ್ಟಿಗೆ ಬೇಕಾಗಿದೆ ಈಗ ಅಂದಾಗ ಅವಾಗ ಹೆಂಗ್ ಮಾಡ್ತೀವಿ? ಅವಾಗ ಕೊಡಕ್ ಬರಲ್ಲ, ಯಾರಿಗೆ ಬರುತ್ತೋ ಅವ್ರಿಗೆ ಕೊಡ್ಬೇಕು. ಕಟ್ಟದ ಅವ್ರು ಕಟ್ಬೇಕಲ್ಲ, ಎಲ್ಲರಿಗೂ ಕೊಟ್ಟೆ ಅವ್ರು ಕಟ್ಟಿದ್ರೆ ಇವ್ರು ಕಟ್ಬೇಕಾಗ್ತಲ್ಲ. ಮತ್ತೆ ಸಂಘದ ಉದ್ದೇಶ ಮತ್ತೆ ಹೇಗೆ ಇದು ಅಂತ ಹೇಳ್ತೀರಿ? ಉದ್ದೇಶ ಅವ್ರವ್ರು ಅನುಸರಿಸ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾರೆ, ಅದ್ರಲ್ಲೇ ಕಟ್ಕೊಳ್ಳೋದಲ್ಲ. ಅವ್ರಿಗೆ ಇದ್ರಲ್ಲಿ ಇದ್ ಬಂದಾಗ ಇದ್ ಮಾಡ್ಕೊಂಡು ಹೋಗ್ತಾರೆ ಒಬ್ರಿಗೊಬ್ರು. ಒಬ್ರಿಗೊಬ್ರು. ಈಗ ಕಳೆ ನಿರ್ವಹಣೆ ಮಾಡ್ಬೇಕಾದ್ರೆ ಇದು ಎಲ್ಲಾನು ಔಷಧಿ? ನಾವು ಸಂಘದವರೆಲ್ಲ ಜೊತೆಗೆ ಹೋಗಿ ಇದು ಕೂಲಿ ಕೊಟ್ಟು ಕೆಲಸ ಮಾಡ್ಸಲ್ಲ ನಾವು, ಎಲ್ಲ ನಾವೇ ಒಟ್ಟಿಗೆ ಹೋಗಿ ಮಾಡ್ಕೊಂಡ್ಬರ್ತೀವಿ. ಏನಿದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇದೆ, ಅವರು ಸೇರ್ಕೊಂಡು ಉಳಿತಾಯ ಮಾಡ್ಕೊಂಡು ದುಡ್ಡು ಉಳಿಸ್ತೀವಿ ಅಲ್ಲಿ. ಉಳಿತಾಯ ಮಾಡ್ಕೊಂಡು ಇನ್ನೊಬ್ಬರದಕ್ಕೆ ಇನ್ನೊಂದ್ಸಲ ಬೆಳಗ್ಗೆನೆ 7 ಗಂಟೆಗೆ ಎದ್ದು ಹೋಗ್ಬಿಡ್ತೀವಿ. ಬೆಳಗ್ಗೆನೆ ಕೆಲಸ ಆಗುತ್ತೆ ಅಂತ ಹೋಗಿ ಊಟ ಮಧ್ಯಾಹ್ನ ತಿಂಡಿ ಎಲ್ಲ ಕಟ್ಕೊಂಡು ಮಧ್ಯಾಹ್ನಕ್ಕೆ ಬಂದ್ಬಿಡ್ತೀವಿ. 3 ಗಂಟೆ ಅಂದ್ರೆ ಈಗ ನಿಮ್ಮ ಜಮೀನ್ ಇರ್ತದೆ, ನಿಮ್ಮ ಜಮೀನ್ ಮುಗಿಸ್ಕೊಂಡ್ಬರ್ತೀವಿ, ಇನ್ನೊಬ್ರು ಜಮೀನ್ ಇದ್ರೆ ಇನ್ನೊಬ್ರು ಹಂಗ ಒಟ್ಟಿಗೆ ಮಾಡ್ಕೊಂಡ್ಬರ್ತೀವಿ. ಒಟ್ಟಿಗೆ ಮಾಡ್ಕೊಂಡ್ಬರ್ತೀವಿ. ಕೂಲಿ ಆಳುಗಳು ಇಲ್ಲ. ಮತ್ತೆ ಕುಟುಂಬದಲ್ಲಿ ಎಷ್ಟ್ ಜನ ಸದಸ್ಯರಿದ್ರಿ? ಸದಸ್ಯರು ನಾವು 4 ಜನ. ಮಗ, ಹೆಣ್ಮಗಳು ಒಬ್ಳು, ಮಗ ಒಬ್ಬ. ಹೆಣ್ಮಗಳು ಒಬ್ರು ಇದ್ದಾರೆ, ಮಗ ಒಬ್ಬ. ಏನ್ ಮಾಡ್ತಾರೆ? ಒಬ್ಳು ಮದುವೆ ಆಗಿದೆ, 2 ಮಕ್ಳಿದಾರೆ ಅವಳಿಗೆ. ಇನ್ನು ಮಗನ್ ಮದುವೆ ಮಾಡ್ಬೇಕು. ಏನ್ ಮಾಡ್ತಾರೆ ಮಗ? ಅವನು ಅಂಗಡಿ ಇಟ್ಕೊಂಡಿದ್ದಾನೆ. ಅಂಗಡಿ ಮತ್ತೆ ನಿಮ್ ಜೊತೆಗೆ? ನಮ್ ಜೊತೆಗೆ ಮಕ್ಕಳು ಕೃಷಿ ಕೆಲಸ ಮಾಡ್ತಾರೆ. ಆಮೇಲೆ ಈಗ ನಿಮ್ಮಲ್ಲಿ ಈಗ ಈ ಒಂದು ತರಕಾರಿಯ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಹೇಗೆ ನೀವು ಸ್ವಂತ ಮಾರಾಟ ಮಾಡ್ತೀರಾ ಇಲ್ಲ ಹೋಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಇದ್ ಮಾಡ್ತೀರಾ? ಇಲ್ಲ, APMC ಇದಕ್ಕೆ ತಗೊಂಡೋಗಿ ಕೊಡ್ತೀವಿ. ಗಾಡಿ ಲೋಡ್ ಗಟ್ಟಲೆ ಬಂದಾಗ ತಗೊಂಡೋಗಿ ಕೊಡ್ಲೇಬೇಕು. ಆಲೂಗೆಡ್ಡೆನು ಅಷ್ಟೇ, ಬೆಳೆದಾಗ ತಗೊಂಡೋಗಿ ಕೊಡ್ತೀವಿ ಲೋಡ್ ಗಟ್ಟಲೆ. ಇಲ್ಲಾಂದ್ರೆ ಬಂದು ಆಳುಗಳು ಕಳಿಸ್ತಾರೆ, ಅವರೇ ತುಂಬಿಕೊಂಡು ಹೋಗ್ತಾರೆ. ತರಕಾರಿ ಎಲ್ಲ ನಾವೇ ಹಾಕ್ಬರ್ತೀವಿ, ತರಕಾರಿ ಗಾಡಿಲಿ ತಗೊಂಡೋಗಿ ಹಾಕ್ಬರ್ತೀವಿ. ಈಗ ಇದ್ರ ಜೊತೆಗೆ ನೇಪೇರ್ ಹುಲ್ಲು ಅಂತ ಹೇಳಿದ್ರಿ, ನೇಪೇರ್ ಹುಲ್ಲು ಕಡ್ಡಿ ಇದು ಎಲ್ಲಿಂದ ತಗೊಂಡ್ ಬಂದ್ರಿ ಮತ್ತೆ ಇದು ಹೇಗೆ ಇದು ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತೀರಿ? ಅದು ಧರ್ಮಸ್ಥಳ ಇದರಿಂದ ಕೊಟ್ಟಿದ್ದಾರೆ. ಕೊಟ್ಟಿದ್ರು ಬದುಗಳಲ್ಲಿ ಹಾಕಿದ್ರು ಜಮೀನಲ್ಲಿ ಮುಖ್ಯ ಬದಿಗೆ ಬದಿಗೆ ಹಾಕಿದ್ರು ಎಲ್ಲ ಕಡೆ ಬದಿಗೆ ಹಾಕಿದ್ರು. ಇದ್ರ ಜೊತೆಗೆ ಮತ್ತೆ ಸಿಲ್ವರ್ ಓಕ್ ಅಂತ ಬೆಳೀತಾ ಇದೀರ ಅಂತ ಹೇಳಿದ್ರಿ, ಇದು ಏನ್ ಸಿಲ್ವರ್ ಓಕ್ ಜಸ್ಟ್ ಅಂದ್ರೆ ನಾವೇನ್ ಹೇಳ್ತೀವಿ ಬೇಲಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ರಾ ಹೇಗೆ? ಇದು ಬೇಲಿ ಇಲ್ಲ, ಸೈಡಿಗೆ ಹಾಕಿದ್ವಿ. ನೆರಳಿಗೆ ಸುತ್ತಲೂ ಹಾಕಿದ್ರೆ ಟಿಂಬರ್ ಬಂದ್ರೆ ಕೊಡಕ್ಕಾಗುತ್ತೆ ಅಂತ ಒಂದು ಹಾಕಿದ್ವಿ. ಇದಕ್ಕೆ ಒಂದ್ ಜೊತೆ ಒಂದು ಕಾಳು ಮೆಣಸಿಂದು ಬಳ್ಳಿ ಫಸ್ಟ್ ಹಾಕಿದ್ವಿ, ಎಲ್ಲ ಹೋಗ್ಬಿಡ್ತು ಗಿಡ ಜಮೀನಲ್ಲೇ. ಎರಡ್ ಎಕರೆಗೆ ಹಾಕಿದ್ವಿ. ಏನಕ್ಕೆ ಹೋಯ್ತದು? ಅದು ನೀರು ಸಾಕಾಗ್ದಲೆಯ ನೀರ್ ಬೇಸಿಗೆ ಮಳೆ ಇಲ್ಲ ಇದಿಲ್ಲ, ಹಂಗಾಗಿ ಒಣಗೋಗ್ಬಿಡ್ತ ಎಲ್ಲ. ಹಂಗಾಗಿ ಸುತ್ತ ಇರೋವೆಲ್ಲ ಇದಾದ್ವು, ಇವು ಒಳಗಡೆ ಇರೋ ಹೋಗ್ಬಿಟ್ಟು ಬೇಸಾಯ ಹೊಡಿಯೋದು ಮಾಡೋದು ಇದೆಲ್ಲ ಮಾಡೋ ಗಿಡಗಳು ಸ್ವಲ್ಪ ಅದಕ್ಕೆ ಬಳ್ಳಿಗೆ ತಾಗಿದ್ರೆ ಅದು ಯಾಕಂದ್ರೆ ತುಂಬಾ ಸೂಕ್ಷ್ಮ ಅದು ಬಳ್ಳಿ, ಸ್ವಲ್ಪನು ಅದಕ್ಕೆ ಏನಾದ್ರು ಗಾಯ ಆದ್ರು ಇಲ್ಲ ಸ್ವಲ್ಪ ಹೋಗ್ಬಿಡ್ತದೆ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪನು ನೀರ್ ಜಾಸ್ತಿ ಒಂದೇ ಒಂದ್ ಎರಡ್ ಗಂಟೆ ನೀರ್ ನಿಂತ್ಕೊಂಡ್ ಬಿಟ್ರು ಹೋಗ್ಬಿಡ್ತದೆ ಹೋಗುತ್ತೆ. ಆ ಒಂದು ಸೂಕ್ಷ್ಮ ತುಂಬಾ ಸ್ವಲ್ಪ ಇದಾಕಿ ಉಪ್ಪು ನೀರಲ್ಲಿ ಗಿಡ ಹಾಕಿ ರೇಷ್ಮೆ ಬೆಳೆದ್ವಿ. ರೇಷ್ಮೆಯಲ್ಲೂ ಇದಾಗ್ಲಿಲ್ಲ ನಮಗೆ. ರೇಷ್ಮೆ ಎಲ್ಲ ಹಾಕಿದ್ವಿ. ಇದು ಇದು ಬರುತ್ತೆ ಮಾರ್ಕೆಟ್ ವ್ಯವಸ್ಥೆ ಆಯ್ತಾ ಹೇಗೆ? ಇಲ್ಲ, ಅವರು ಕೃಷಿಯಿಂದಾನೇ ಇದ್ ಮಾಡಿದ್ರು. ಮಾಡಿ ನೀವು ಇದೊಂದು ಎಕರೆಗೆ ನೋಡೋಣ ಅಂದ್ರೆ ನಾವು ಸ್ವಲ್ಪ ಹಾಕಿದ್ವಿ, ಅದ ಯಾಕ ನಮಗೆ ಸರಿ ಆಗ್ಲಿಲ್ಲ, ಹುಳ ಎಲ್ಲ ಸತ್ತು ಬಿಟ್ಟು. ಅಂದ್ರೆ ಹೀಟಿಗೆನಾ? ಹೀಟಿಗೆ ಏನಲ್ಲಿ ಇದಾಗ್ಬಿಟ್ಟು ಎಲ್ಲ, ಹಂಗಾಗಿ ಅದಕ್ಕೆ ಕೆಲ್ಸನೇ ಬಿಟ್ಟು ಅಟ್ಲಿ ಬೇಡ ಅಂತ ಹೇಳಿದ್ರೆ ಆಮೇಲೆ ತೆಗ್ದಾಕ್ಬಿಟ್ಟು ಅಟ್ಲಿ ಬೇಡ ಅಂತ. ಮತ್ತೆ ಮುಂದೆ ಏನ್ ಯೋಜನೆ ಇದೆ? ಇದೆ ಒಂದು ಇರ್ತಕ್ಕಂತ ಜಮೀನಲ್ಲಿ ಮತ್ತೆ ಹೊಸ ಬೆಳೆಗಳು ಆಗ್ಲಿ, ಆಮೇಲೆ ಇನ್ನು ಹೊಸ ಒಂದು ತೋಟ ಮಾಡಕ್ ನೀರ್ ಏನಾದ್ರು ಸಿಕ್ಕದ್ರೆ ತೋಟ ಮಾಡ್ಬೇಕು ಅಂತಾರೆ. ಈಗ ಸದ್ಯ ನೀರ್ ಸಿಗ ಸಾಕಾಗ್ತಾ ಇಲ್ಲ, ಸಾಕಾಗ್ತಿಲ್ಲ ಅಲ್ಲಿ ಜಮೀನ್ ತುಂಬಾ ಇದಲ್ಲ ಹೀರ್ಕೊಳ್ಳುತ್ತೆ ನೀರ್ ಎಷ್ಟಿದ್ದು ಸಕಾಲಕ್ಕೆ. ಇದ್ರದ ಚಾನಲ್ ಇಂದು ಯಾವ್ದಿಲ್ಲ, ಸ್ವಂತದ್ದೇ ನಮ್ದು ಮಾಡ್ಕೋಬೇಕು. ಹಳ್ಳದ್ದು ಯಾವ್ದಿಲ್ಲ, ಏನ್ ಮಾಡಿದ್ರು ಬೋರ್ ನೀರನ್ನು ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ಬೇಕು. ಒಂಬತ್ ಬೋರ್ ಕವಸಿದ ಅದ್ರಲ್ಲಿ ನೀರ್ ಹೋಗೆ ಬಿಟ್ಟಿದ್ ನೀರೇ ಇಲ್ಲ ಈಗ. ಒಂದಲ್ಲಿ ಒಂದು ಇನ್ನೊಂದ್ರಲ್ಲಿ ಒಂದೂವರೆ ಇಂಚು ಒಂದ್ ಇಂಚ. ಮತ್ತೆ ಇದಕ್ಕೆ ಯಾವ ರೀತಿಯಿಂದ ಅದು ನಾವ್ ಏನ್ ಹೇಳ್ತೀವಿ ಪಕ್ಕದ ಬೇರೆಯವರಿಂದ ತಗೊಳ್ತೀವಿ ನಾವು ನೀರು. ಕೊಡ್ತಾರ ಅವರು ಹೆಂಗೆ ಇದು? ಅದು ಅವ್ರಿಗೆ ಹಣ ಕೊಡ್ತೀರಾ ಅಥವಾ ಹೇಗೆ? ಅದು ಒಂದ್ ಗಂಟೆಗೆ ಇಷ್ಟು ಅಂತ ಹಣ, ಅದು ಅಷ್ಟೇ ಅದೇ ತರ ತಗೊಳ್ಳೋದು. ಅಂದ್ರೆ ಒಂದ್ ಗಂಟೆ ನೀರ್ ಕೊಟ್ರೆ ಇಷ್ಟು ಅಂತ ಇಷ್ಟು ಅಂತ ಇದ್ ಮಾಡ್ತಾರೆ. ಈಗ ತುಂತುರು ಹನಿ ನೀರಾವರಿ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದೀರಾ? ಹೊಂಡ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಕೃಷಿ ಹೊಂಡ, ಕೃಷಿ ಹೊಂಡದ್ದು ಶೇಖರಣೆ ಮಾಡಿ ಶೇಖರಣೆ ಮಾಡೋದು ಅದ್ ಮಾಡ್ಬೇಕು ಅಂತ ಇದಾರೆ. ಇನ್ನು ಮಾಡಿದ್ರೆ ಅದ್ರ ಜೊತೆಗೆ ಈಗ ಡ್ರಿಪ್ ಅಂತೀವಿ ನೋಡಿ, ಡ್ರಿಪ್ ಇರಿಗೇಷನ್ ತುಂತುರು ಹನಿ ನೀರಾವರಿ ಅದಿನ್ನು ಮಾಡಿಲ್ಲ. ಅಂದ್ರೆ ಪೈಪ್ ಇಂದ ಸಣ್ಣ ಸಣ್ಣ ಸಣ್ಣಗೆ ಸಣ್ಣ ಸಣ್ಣಗೆ ಬರುತ್ತೆ ನೋಡಿ. ಅದು ಟೊಮೆಟೊ ಇದಕ್ಕೆಲ್ಲ ಮಾಡಿದ್ವಿ, ಅದು ಸ್ವಲ್ಪ ಮಾಡ್ಬೇಕು, ಜಾಸ್ತಿ ಆಗದೇ ಇಲ್ಲ, ನೀರ್ ಸಕ್ಕಲ್ಲ. ಇಲ್ಲ ಅಡಿಕೆ ಈಗ ಎಕರೆ ಗಟ್ಟಲೆ ಮಾಡ್ಬೇಕು. ನಾವ್ ಈಗ ತರ್ಕಾರಿಗೆಲ್ಲ ಟೊಮೆಟೊಗೆ ಡ್ರಿಪ್ ಅನ್ನಿ ಮಾಡ್ಲೇಬೇಕಲ್ಲ ಮಾಡಿದ್ವಿ. ಮಾಡಿದೀರಾ ಟೊಮೆಟೊ? ಮತ್ತೆ ತೆಗ್ದಾಕಿದೀರಾ? ಈಗ ತೆಗ್ದಾಕಿದ್ವಿ. ಆಮೇಲೆ ಈಗ ಹುಣ್ಸೆ ಕೂಡ ಅಂತ ಹೇಳಿದ್ರಿ, ಹುಣ್ಸೆ ಎಷ್ಟು ಗಿಡಗಳು ಬೆಳೆದಿದ್ರೆ? ಹುಣ್ಸೆ ನಾಲ್ಕೈದು ಗಿಡ ಹಾಕಿದ್ರೆ ನಾಟಿದೆಯ ಮನೆ ಗಿಡ ಸಸಿ ಹಂಗೆ ಹುಟ್ಟಿರೋ. ಮನೆ ಅಂದ್ರೆ ನಾವು ತಿಂದು ಬಿಸಾಕಿರ್ತೀವಲ್ಲ ಅದು ಹುಟ್ಟಿರೋದು, ಅದನ್ನ ಒಯ್ದು ಹಾಕಿದಿರಿ. ಈಗ ಫಸಲ್ ಕೊಡ್ತೈತಾ? ಫಸ್ಟ್ ಕೊಡ್ತೈತೆ. ಎಷ್ಟು ವರ್ಷದ ಇದು ಈಗ? ಈಗ ನಾವು ಮದ್ವೆ ತೆಗಿಂದನೂ ಇದೆ. ಹಂಗಾದ್ರೆ ಒಳ್ಳೆ ಈ ಬಾರಿ ಮರಗಳೇ ಆಗಿದ ಅಲ್ಲ, ಈ ಬಾರಿ ತುಂಬಾ ರೇಟ್ ಇದೆಯಲ್ಲ? ರೇಟ್ ಇದೆ, ನೂರ ಇಪ್ಪತ್ತು ನೂರು ಇದೆ. ಮತ್ತೆ ಇದು ಕಟಾವ್ ಮಾಡಿದ್ರೆ ಈ ಬಾರಿ? ಈ ಸರಿ ಎರಡು ವರ್ಷಕ್ಕೊಂದ್ಸಲ ಬಿಡುತ್ತೆ. ಎರಡು ವರ್ಷಕ್ಕೊಂದ್ಸಲ? ಒಂದ್ ವರ್ಷ ಬಿಟ್ಟು ಇನ್ನೊಂದ್ ವರ್ಷ ಬಿಡಲ್ಲ. ಇದ್ರ ಜೊತೆಗೆ ಈಗ ಮಾವು ಪೇರ್ಲೆ ಚಿಕ್ಕು ಅದು ಏನು ಹಾಕಿಲ್ಲ, ಅದೇ ಮಾಡು ನಮ್ಮನೇರು ಮಾಡ್ಬೇಕು ಅಂತಾರೆ, ಅವ್ರು ಏನು ಇನ್ನು ಮಾಡಿಲ್ಲ. ಎಲ್ಲ ತರಕಾರಿ ಎಲ್ಲ ಇದಾಗ್ತಿದ್ಯಲ್ಲ ಅಂದ್ರೆ ತರಕಾರಿ ಇದ್ ಮಾಡ್ತಾ ಇದಾರೆ ಅವ್ರು. ಅಲ್ಲೇ ಹತ್ರ ಆಗುತ್ತೆ ನಮ್ಗೆ ಮಾರ್ಕೆಟ್ ಎಲ್ಲ APMC ಎಲ್ಲ ಅಲ್ಲೇ ತಗೊಂಡೋಗಿ ಹಾಕ್ತಾರೆ. APMC ಹತ್ರ ಆಗ್ತದೆ. ಅದೇ ಮುಂದಕ್ಕೆ ಏನೋ ತೋಟ ಮಾಡ್ಬೇಕು ಅಂತಾರೆ ಅಡಿಕೆ ಸಸಿದೆಲ್ಲ. ನೀವು ಮತ್ತೆ ಯಜಮಾನರು ಸೇರಿ ಯೋಚನೆ ಮಾಡಿದ್ರೆ ಮಾಡ್ಬೇಕು ಅಂತಿದ್ದಾರೆ, ಮಾಡಿಲ್ಲ ಏನು ಮಾಡ್ಬೇಕು. ಈ ಬರೋ ಒಂದು ಮಳೆ ಬೋರ್ ನೋಡ್ಕೊಂಡು ಮಳೆಗಾಲ ನೀರಿಂದ ಅನುಕೂಲ ನೋಡ್ಕೊಂಡು ಮಾಡೋಣ ಅಂತಿದ್ದಾರೆ. ನೀರಿನ ಅನುಕೂಲ ನೋಡ್ಕೊಂಡು ಮಾಡ್ಬೇಕಂತ ಇದ್ದೀರಾ? ಇದ್ರ ಜೊತೆಗೆ ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ APMC ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ನೀವೇ ಸ್ವಂತ ಯಾಕೆ ಮಾರಾಟ ಮಾಡಬಹುದು? ಪಟ್ಟಣಕ್ಕೆ ಹತ್ರ ಇದ್ದೀರಾ, ನಿಮ್ಮದೇ ಆದ ಒಂದು ಹತ್ರ ಇದ್ದು ತಗೊಂಡೋದ್ವಿ ಎಲ್ಲ ಆಗ್ಲೇ ಇಲ್ಲ. ಮಾರ್ಕೆಟ್ ಅಲ್ಲಿ ಬುಧವಾರ ಸಂತೆ ಹಾಕಿದ್ವಿ ಚಿಕ್ಕಮಂಗ್ಳೂರಲ್ಲಿ, ಚಿಕ್ಕಮಂಗ್ಳೂರಲ್ಲಿ ಸಂತೆ ಎಲ್ಲ ಹಾಕಿದ್ವಿ, ಸಂತೆಗೆ ಹೋಗಿ ಕುತ್ಕೊಂಡ್ವಿ ಮಾಡಿದ್ವಿ, ಮತ್ತೆ ಕೈ ಬಿಟ್ಟು ಇಲ್ಲೇ ಇದ್ದ. ಯಾಕೆ ಸಂತೆಯಲ್ಲಿ ಕುತ್ಕೊಂಡು ಡೈರೆಕ್ಟ್ ಆಗಿ ಅಂದ್ರೆ ನೀವೇ ನೇರವಾಗಿ ಮಾರಾಟ ಮಾಡೋದು ನಿಮ್ಗೆ ಸರಿ ಅನ್ಸ್ಲಿಲ್ವಾ? ಹೇಗೆ ಸರಿ ಅನ್ಸ್ತು? ಇಲ್ಲಿ ಜಮೀನ್ ಹತ್ರ ಹಾಳಾಗತ್ತಲ್ಲ, ಅಲ್ಲಿ ಹೋದ್ರೆ ಇಲ್ಲಿ ನೋಡೋದಿಲ್ಲ ಅಂತ ಇದಾಗುತ್ತೆ. ಆಮೇಲೆ ಅವರೇ ಕೈ ಎಲ್ಲ ನಮ್ಮ ಊರಿಗೆ ಬಂದು ತುಂಬಿಕೊಂಡು ಹೋಗ್ತಾರೆ ಅಲ್ಲಲ್ಲೇ, ಅಲ್ಲೇ ಗದ್ದೆ ತಾನೆ ಬರ್ತದೆ, ಒಂದು ಇದು ಮಾಡ್ಕೊಂಡಿದ್ದಾರೆ ಜಾಗ, ಅಲ್ಲಿಗೆ ಗಾಡಿ ಬಂದು ನಿಲ್ಸಿದ್ರೆ ಅವ್ರಿಗೆ ತಗೊಂಡು ಹೋಗ್ತಾರೆ ಮಾರ್ಕೆಟ್ ಸ್ವಂತ. ಒಟ್ಟಾರೆ ಎಷ್ಟು ಖರ್ಚು ಬರ್ತದೆ ಅಂತ ಹೇಳ್ತೀರಿ? ಈಗ ಇಷ್ಟು ನೀವು ಎರಡೆಕರೆಯಲ್ಲಿ ಬೇರೆ ಬೇರೆ ವಿವಿಧ ಒಂದು ತರಕಾರಿಗಳು ಮುಂಗಾರಲ್ಲೂ ಬೆಳಿತೀರಾ, ಈ ಟೈಮಲ್ಲೂ ಬೆಳಿತೀರಾ, ನೀರಿನ ಒಂದು ಮುಂಗಾರಲ್ಲೆಲ್ಲ ಆಲೂಗಡ್ಡೆನೇ, ಆಲೂಗಡ್ಡೆ ಫುಲ್ ಎಲ್ಲ ಹಾಕ್ಬಿಡ್ತೀವಿ, ಅದ್ರೊಳಗೆ ಒಂದೊಂದು ಮದ್ ಮಧ್ಯಕ್ಕೆ ಬೀನ್ಸಿನ ಕಾಳು ಹಾಕ್ಬಿಡ್ತೀವಿ, ಬೀನ್ಸ್ ಅದ್ರೊಳಗೆ ಒಂದೊಂದು ಮಾರಾಟ ಮಾಡ್ಕೊಂಡಿದ್ದು ಕಾಳು, ಬೀನ್ಸಿನ ಕಾಳು ಬರುತ್ತಲ್ಲ ಅವು ಚಿಕ್ಕದಾಗ ಬರುತ್ತ ಸೆಲೆಕ್ಷನ್ ಅಂತ, ಅದು ಇದಾಕ್ ಮಾಡ್ತೀವಿ ಅದ್ರೊಳಗೆ. ಆಮೇಲೆ ಬೇಕು ಅಂದಾಗ ಟೊಮೆಟೊ ಮೆಣಸಿನ ಗಿಡ ಅರ್ಧ ಕಾಲ್ ಎಕರೆ ಆತರ ಮಾಡ್ಕೊಂಡು ಟೊಮೆಟೊ ಎಲ್ಲ ಮಾಡ್ತೀವಿ. ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಿ ಒಟ್ಟಾರೆ? ಖರ್ಚು ಸ್ವಂತದ ಬೀಜ ಮಾಡ್ಕೊಂಡಿರ್ತೀವಿ, ಸ್ವಂತ ಬೀಜ ಮಾಡ್ಕೊಂಡು ಆದ್ರೂ ಕೂಡ ಈಗ ಗೊಬ್ಬರ ಅದು ಎಲ್ಲ ಸೇರಿಸಿ ಒಟ್ಟಾರೆ ಒಂದು ಮಿನಿ ನೀವ ಒಂದು ಖರ್ಚು ಎಷ್ಟು ಬರುತ್ತೆ? ಆಗುತ್ತೆ ಒಂದು 10,000 ಕಾಳಿನ ಬಿಟ್ಟು, ಕಾಳಿನ ಬಿಟ್ಟು ಬಿಟ್ಟು ಬರುತ್ತೆ ಒಂದ್ 20,000-25,000 ಬರುತ್ತೆ ಖರ್ಚ. ಖರ್ಚು ಆಳಿಂದೆಲ್ಲ ಉಳಿಸ್ತೀವಿ ನಾವು, ನಾವೇ ಹೋಗಿ ಮಾಡ್ತೀವಿ ಎಲ್ಲ ಕೆಲ್ಸ. ನಿಮ್ಮೂರಿಂದ ಈಗ ಪಟ್ಟಣಕ್ಕೆ ಹೋಗ್ತಕ್ಕಂತ ಒಂದು ಜನಸಂಖ್ಯೆ ಹೇಗಿದೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಅಂದ್ರೆ ಕೆಲಸ ಮಾಡಕ್ಕೆ? ಇಲ್ಲ, ಹೆಣ್ಣು ಮಾಡ್ತಾರೆ ಗಂಡು ಮಾಡ್ತಾರೆ, ಯಾರು ಏನ್ ಕಮ್ಮಿ ಬೇರೆ ಬೇರೆ ಅಂದ್ರೆ ಬೆಂಗಳೂರು ಅಲ್ಲ ಚಿಕ್ಕಮಂಗ್ಳೂರು ಇಲ್ಲ ಶಿವಮೊಗ್ಗ ಈ ತರ ಒಂದು ಪ್ರದೇಶಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡ್ತಕ್ಕಂತ ಒಂದು ಜನಸಂಖ್ಯೆ ಇಲ್ಲ. ಇಲ್ಲ ಅಲ್ಲೇ ಮಾಡ್ತಾರೆ ಎಲ್ಲ, ಹೋಗಿ ಮಾರುಕಟ್ಟೆ ಕೆಲ್ಸಕ್ಕೆಲ್ಲ ಹೋಗ್ತಾರೆ, ಅವರೇ ಮಾಡ್ತಾರೆ ಗಾಡಿಗಳು ಎಲ್ಲ ಓಡ್ಸಕ್ಕೆಲ್ಲ ಹೋಗ್ತಾರ ಬೇರೆ ಕೆಲ್ಸಕ್ಕೂ, ಬೇರೆ ಅಲ್ಲಿಗೂ ಹೋಗ್ತಾರೆ ಹೆಂಗಸರುಗಳು ಗಂಡಸರುಗಳು ಹೋಗ್ತಾರೆ, ಇಲ್ಲ ಏನಾದ್ರು ಕೆಲಸ ಇಲ್ಲ ಆಮೇಲೆ ಅಲ್ಲೋಗಿ ಕೆಲಸ ಮಾಡ್ತಾರೆ ಎಲ್ಲ, ಹೋಗಿ ಮಾರುಕಟ್ಟೆಗೆ ಹೋಗಿ ಮಾಡ್ತಾರೆ ಅಲ್ಲಿ ಕೂಡ ಕೆಲಸ. ದಿನಗೂಲ ಈಗೆಲ್ಲ ಕೂಲಿ ಜಾಸ್ತಿ ಆಗ್ಬಿಟ್ಟಿದೆ, ಆಳುಗಳೇ ಬರಲ್ಲ ಕೆಲ್ಸಕ್ಕೆ ಮನೆ ಕೆಲ್ಸಕ್ಕೆ, ಕೃಷಿ ಕೆಲ್ಸಕ್ಕಾಗ್ಲಿ ಆಳುಗಳು ಸಿಗೋದೇ ಸಿಕ್ಕಲ್ಲ, ಕಷ್ಟ ಆಗಿದೆ. ಇದ್ರ ಜೊತೆಗೆ ಈಗ ಮತ್ತೆ ಊರಲ್ಲಿ ಒಂದು ಯಾವುದೋ ಒಂದು ಸಮುದಾಯ ಭವನ ಆಗಿರ್ಲಿ ಅಥವಾ ಬೇರೆ ಒಂದು ಸೌಲಭ್ಯ ಅಂತ ಹೇಳ್ಬೇಕಂದ್ರೆ ಏನ್ ಬೇಕಂತ ಹೇಳ್ತೀರಿ ನಿಮ್ಮ ಊರಿಗೆ? ಊರಿನವ್ರಿಗೆ ಸಮುದಾಯ ಭವನದಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ, ಏನೇ ಇದ್ ಮಾಡೋದಾದ್ರೂ ಹೊರಗಡೆ ಬಂದವರಿಗೆ ಜಾಸ್ತಿ ಚಾರ್ಜ್ ಆಗ್ತಾರೆ. ಸಮುದಾಯ ಭವನ ಇದೆ, ಸಮುದಾಯ ಭವನ ಇದೆ ಇದೆ ಇದೆ ಇದೆ. ಮತ್ತೇನ್ ಬೇಕಂತ ಹೇಳ್ತೀರಾ ಊರಿನ ಒಂದು ಈಗ ನಿಮ್ಮ ಒಂದು ಪ್ರದೇಶದಲ್ಲಿನೇ ಈಗ ಸಮುದಾಯ ಭವನ ಆಯ್ತು, ಅಂಗನವಾಡಿ ಎಲ್ಲ ಇವೆಲ್ಲಾನು ಇದಾವ, ಸ್ಕೂಲು ಸ್ಕೂಲು ಎಲ್ಲ ಇದೆ ಇದೆ ಇದೆ ಎಲ್ಲ. ಪಶು ಆಸ್ಪತ್ರೆ ಆಸ್ಪತ್ರೆ ಇದೆ, ಅದು ಪಶು ಆಸ್ಪತ್ರೆ ಒಂದ್ ಸ್ವಲ್ಪ ದೂರ ಮಾಡ್ಬಿಟ್ಟಿದ್ದಾರೆ ಮೇಲ್ ಕಾಲೋನಿಯಲ್ಲಿ ಹಾಸ್ಪಿಟಲ್ ಇದೆ ಹತ್ರ ಅಂದ್ರೆ ಸ್ವಲ್ಪ ಹೋಗ್ಬೇಕು, ದೂರ ಹೋಗ್ಬೇಕು ಸ್ವಲ್ಪ. ನಮಗೆ ಜಮೀನಿಗೆ ಹತ್ರ ತಕ್ಕಡಿಂದ ಬರ್ಬೇಕಾರೆ ಈ ಕಡೆಯಿಂದ ಹೋಗ್ಬೇಕಾರ ಊರೊಳಗಿರೋರ್ಗೆಲ್ಲ ಒಂದ್ ಸ್ವಲ್ಪ ದೂರ ಆಗುತ್ತೆ. ಮತ್ತೆ ಕೌಲು ಅಂತ ಇದೆ ಜಮೀನ್ ನಮ್ದು, ಕೌಲು ಅಲ್ಲಿಗೆ ಹತ್ರ ಆಗುತ್ತೆ. ಆಮೇಲೆ ಈಗ ಈಗ ತರಕಾರಿ ಬೆಳೆ ಬೆಳೀತಿದ್ರ ಅಂತ ಹೇಳ್ತಾ ಇದ್ದೀರಾ, ಕಾಡು ಪ್ರಾಣಿಗಳ ಒಂದು ಹಾವಳಿ ಇದೆಯಾ? ಇತ್ತಿತ್ತು ಇತ್ತು ಎಲ್ಲ ಅದೇನ ಇದಿಟ್ಟೆಲ್ಲ ಇದ್ ಮಾಡೋದು ಮಿಕ್ಕ ಅಂತ ಬರ್ತಾವಲ್ಲ ಅವೆಲ್ಲ ಮದ್ದಿಡೋದು ಮಾಡೋದು ಅದ್ಲೆಲ್ಲ ಅಲ್ಲಲ್ಲೇ ಇಡೋರು ಎಲ್ಲ ತಿಂದು ಅಯ್ಯೋ ಒಂದೊಂದ್ ದಿವಸ ಅರ್ಧರ್ಧ ಎಕರೆ ತಿನ್ಕೊಂಡು ಹೋಗ್ಬಿಡೋದು, ಒಂದು ಆಳ್ ಎಂಟು ಕರ್ಕೊಂಡ್ ಒಂದು ಆಳ್ ಮಾಡೋಗ್ಬಿಡೋದು. ಮತ್ತೆ ಇದು ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ರಿ ಈಗ ಇಷ್ಟೊಂದೆಲ್ಲ? ರಾತ್ರಿ ಎಲ್ಲ ಹೋಗಿ ಕಾಯ್ತಾರೆ ನಮ್ಮ ಮನೆಗಳಲ್ಲಿ, ಆ ಕಡೆ ಈ ಕಡೆ ಪಕ್ಕದ ಮನೆ ಎಲ್ಲ ಬೆಂಕಿ ಹಾಕೊಂಡು ಹೊಲ ಗದ್ದೆ ಕಾಯ್ತಾರೆ ಎಲ್ಲ ರಾತ್ರಿ, ತರಕಾರಿ ಇದ್ ಬೆಳೆ ಬಂದಾಗೆಲ್ಲ ಹೋಗ್ತಾರೆ ಅಲ್ಲಿ ಇರ್ತಾರೆ ರಾತ್ರಿ ಹೊತ್ತು ಕಾಯ್ತಾರೆ, ರಾತ್ರಿ ಎಲ್ಲ ಕಾಯ್ತಾರೆ. ಇದ್ರ ಜೊತೆಗೆ ಈಗ ಏನ್ ಅನ್ಸ್ತದೆ, ಒಂದು ಎಕರೆ ಅಥವಾ ಎರಡು ಎಕರೆ ಅಥವಾ ಮೂರು ಎಕರೆಯಲ್ಲಿ ಒಂದು ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡಬಹುದು ಅಂತ ಹೇಳಿ ಅನ್ಸುತ್ತ ನಿಮ್ಮ ಒಂದು? ಮಾಡಬಹುದು, ಅದ ಎಲ್ಲ ಬೆಳ್ಕೊಂತೀವಿ ಎಲ್ಲ ಇಟ್ಕೊಂತೀವಿ, ಭತ್ತನೂ ಮನೆದೆಯಾ ಗೋಧಿನೂ ಎಲ್ಲ ತಮ್ಮ ಮನೇಲೆ ಇರುತ್ತಲ್ಲ, ಕಾಳು ಕಡ್ಡಿ ಎಲ್ಲ ಅಡಿಗೆಗೆಲ್ಲ ಸಿಗುತ್ತೆ, ಪರವಾಗಿಲ್ಲ ಅನ್ಸುತ್ತೆ ಮಾಡ್ಕೊಂಡು. ಕಷ್ಟ ಇದೆ, ನಾವು ಅಷ್ಟು ಸುಲಭ ಅಲ್ಲ ಕೃಷಿ ಅಂದ್ರೆ, ಅಷ್ಟು ಸುಲಭ ಅಲ್ಲ ಕಷ್ಟ ಇದೆ. ಅಯ್ಯೋ ಬಿಸಿಲಿಗೆ ಅಯ್ಯೋ ಹೇಳದೆ ಬೇಡ, ಅದು ಕಷ್ಟ ಇದೆ ಆದ್ರೂ ಕಷ್ಟ. ನಾಲ್ಕು ದಿನ ಬಂದ್ರೆ ಅನ್ನ ಹಾಕಿ ಮಾಡ್ತೀವಿ,

ಕನ್ನಡಿಯ ಏಳೋದಾಳೆ ಕೋಲುರ ಕನ್ನಡಿಯ ಏಳೋದಾಳೆ ಕೋಲು ಕನ್ನಡಿಯ ಏಳೋದಾಳೆ ಕೋಲು ಕುರಾಣೆ ಕನ್ನಡಿಯ ಏಳೋದಾಳೆ ವಲ್ಲಾಣೆ ಒಪ್ಪಿಗೆಲ್ಲ ಒಂದೇ ತಗೋದಾಳೆ ಕೋಲು ಕೋಲಿಲ್ಲ ಒಂದೇ ತಗೋದಾಳೆ ಕೋಲುಗೆಲ್ಲ ಒಂದೇ ತಗೋದಾಳೆ ಕೋಲು ಕೋಲಿಲ್ಲ ಒಂದೇ ತಗೋದಾಳೆ ಅಂದೇ ಕೊಟ್ಟಾಳ ಅಂದೇ ಒಟ್ಟಾಳ ಅಸರಾಗ ನಡೆಯ ಏಳೋದಾಳೆ ಕೋಲು ಕೋಲಾಗ ನಡೆಯ ಏಳೋದಾಳೆ ಅಸರಾಗ ನಡೆಯ ಏಳೋದಾಳೆ ಕೋಲು ಕೋಲಾಗ ನಡೆಯ ಏಳೋದಾಳೆ ಕೋಲುರಾಣೆ ಕನ್ನಡಿಯ ಏಳೋದಾಳೆ ವಲ್ಲಾಣೆ ಒಪ್ಪಿಗೆಲ್ಲ ಒಂದೇ ತಗೋದಾಳೆ ಕೋಲು ಕೋಲಿಲ್ಲ ಒಂದೇ ತಾಡೋದಾಳೆ ಕೋಲು ಒಪ್ಪಿಗೆಲ್ಲ ಒಂದೇ ತಗೋದಾಳೆ ಕೋಲು ಕೋಲಿಲ್ಲ ಒಂದೇ ತಗೋದಾಳೆ ನಡೆಯ ಏಳೋದಾಳೆ ಕೋಲು ಕೋಲಾಗ ನಡೆಯ ಏಳೋದಾಳೆ ಕೋಲಾಗ ನಡೆಯ ಏಳೋದಾಳೆ ಕೋಲು ಕೋಲಾಗ ನಡೆಯ ಏಳೋದಾಳೆ ಕೋಲಿಯನೇ ಕನ್ನಡಿಯ ಏಳೋದಾಳೆ ವಲ್ಲಾಳೆ ಇವಳೆ ಸೋಣ ಕೋಲು ಕೋನೇ ಜಯಪುರದ ಕೆರೆ ಸೋಣ ಜಯದೇವಿ ನೀಡಾರಾಯಣ ಕಾಯ ತುಂಬ ಕೋಲು ಕೋರ ಕಾಯ ತುಂಬ ಕೋಲು ಕೋರುವೆ ನನ್ನ ತವರಿಗೆ ಕೋಲು ಕೋರುವೆ ನನ್ನ ತವರಿಗೆ ಕೋಲು ಕೋನೆ ಆನೆಗು ಬಣ್ಣ ಆನೆ ಕಾಲಿಗು ಚಿನ್ನ ಅರೆ ಕಡಗೋಟಕ್ಕೆ ಅವ ಬಣ್ಣ ಕೋಲು ಕೋಟಕ್ಕೆ ಅವ ಬಣ್ಣ ಕೋಲು ಕೋರೆ ಕಡಗೋಟಕ್ಕೆ ಅವ ಬಣ್ಣ ಕೋಲೋಟಕ್ಕೆ ಅವ ಬಣ್ಣ ಕೋಲು ಕೋಟ ಗೋಟಕ್ಕೆ ಅವ ಬಣ್ಣ ಜನದೇವಿ ಇಡದಾಳ ಬೆಳೆಯ ಕೋದರೆಯ ಕೋಲು ಕೋಳೆ ಬಿಳಿಯ ಕೋದರೆಯ ಕೋಲು ಕೋದಾಳ ಬೆಳೆಯ ಕೋದರೆಯ ಕೋಲು ಕೋಳ ಬಿಳಿಯ ಕೋದರೆಯ ಕೋಲು ಕೋರೆಯ ಇಳದಾಳ ಜೋದಾಳ ಅತ್ಯಾಳ ಬೆಳೆಯ ಕೋದರೆಯ ಕೋಲು ಕೋಳ ಬೆಳೆಯ ಕೋದರೆಯ ಕೋಲು ಕೋಳ ಬೆಳೆಯ ಕೋದರೆಯ ಕೋಲು ಕೋಳ ಬೆಳೆಯ ಕೋದರೆಯ ಕೋಲ ಕರ ಕಂಡ ಕೋಲು ಕೋಳ ಕರ ಕಂಡ ಕೋಲು ಕೋದಳ ತನಕ ಕೋಲು ಕೋಳ ನಾನಪುರ ತನಕ ಕೋಲು ಕೋದಳ ಅಣ್ಣನಪುರ ತನಕ ಜನದೇವಿ ಇಳದಾಳ ಬೆಳೆಯ ಕೋದರೆಯ ಕೋಲು ಕೋಳ ಬೆಳೆಯ ಕೋದರೆಯ ಕೋಲು ಕೋರೆಯ ಇಳದಾಳ ಜನರೆಯ ನಾನು ಮನೆಗೆ ಕೊಲು ಕೊದಳಣ್ಣ ನಾರ ಮನೆಗೆ ಕೊಲು ಕೊದಳಣ್ಣ ನಾರ ಮನೆಗೆ ಕೊಲು ನರ ಗಿಂಡಿಲೆ ಪನ್ನೀರ ನೆಲ ಕಂಡ ಒಂದೆ ಪಾದ ತೊಳೆಸ್ಯಾನೆ ಕೋಲು ಕೊಂಗೆ ಪಾದ ತೊಳೆಸ್ಯಾನೆ ಕೋಲು ಕೊಂಗೆ ಪಾದ ತೊಳೆಸ್ಯಾನೆ ಕೋಲು ಕೊಂಗೆ ಪಾದ ತೊಳೆಸ್ಯಾನೆ ಕೋಲು ಕೊಂಡರೆ ಕಾಲಿನ ಮಂಚ ತಂಗೇಗಾ ಕ್ಯಾರೆ ಸಳಿ ಮಾಂಚ ಕೋಲು ತಂಗೇಗಾ ಕ್ಯಾರೆ ಸಳಿ ಮಾಂಚ ಕೋಲು ತಂಗೇಗಾ ಕ್ಯಾರೆ ಸಳಿ ಮಾಂಚ ಕೋಲು ಕೋಂಗ ಕಾರಣವಾಡದೇ ಕೋಲು ಕೋಂಗ ಕಾರಣವಾಡದೇ ಕೋಲು ಎಣ್ಣ ಕೊಡಬೇಕೆ ಕೋಲು ಕೋನೆಗೆ ಎಣ್ಣ ಕೊಡಬೇಕು ಕೋಲು ಕೋಪಮ್ಮ ಮಣ್ಣವಾಡಲ್ವಲ್ಲ ಮಣ್ಣಾಡೆ ಮನೆಗೆ ಬರೋಲ್ಲ ಕೋಲು ಕೋಣಾಡಿ ಮನೆಗೆ ಬರೋಳಲಿಯ ಕೋಲು ಕೋಣಾಡಿ ಮನೆಗೆ ಬರೋಳಲಿಯ ಕೋಲು ಕೋಣಾಡಿ ಮನೆಗೆ ಬರಲರಿಯ ಕೋಲು ಕೋಳರೂಪ ಮನ ಕೊಡಲಾರಿಯ ಕೋಲು ಕೋಳರೂಪ ಮನ ಕೊಡಲಾರಿಯ ಕೋಲು ಕೋಳ ರೂಪಮ್ಮ ಓಡಲ್ಲ ಮತ್ತಡೆ ಮನೆಗೆ ಬರೋಬಲ್ಲ ಕೋಲು ಕೊತ್ತಡೆ ಮನೆಗೆ ಬರೋಲಿಯ ಕೋಲು ಕೊತ್ತಡೆ ಮನೆಗೆ ಬರೋಲಿಯ ಕೋಲು ಕೊತ್ತಡೆ ಮನೆಗೆ ಬರೋಲಿಯ ಕೋಲು ಕೊಮನ ಕೊಡಲಾರೆ ಕೋಲು ಕೋಪಮನ ಕೊಡಲಾರೆ ಕೋಲು ಕೋಣ ರೂಪಮ್ಮ ನಟ್ಟೆ ಓಡಬಲ್ಲ ಮತ್ತಡೆ ಮನೆಗೆ ಬರೋಬಲ್ಲ ಕೋಲು ಕೊಡಿ ಮನೆಗೆ ಬರೋಬಲ್ಲ ಕೋಲು ಕೊಡಿ ಮನೆಗೆ ಬರೋಬಲ್ಲ ಕಳ ರೂಪ ಮನ ಕೊಡಬೇಕೆ ಕೋಲು ಕೋಪ ಮನ ಕೊಡಬೇಕು ಕೋಲು ಕೋಳ ರೂಪ ಮನ ಕೊಡಬೇಕು ಕೋಲು ಕೋಪ ಮನ ಕೊಡಬೇಕು ಕೋಲು ಕೋಲು ಕೇನೆ ಬಾನ ತುತ್ತು ಮಾಡಿ ಉಣಲರಿಯ ಮತ್ತಡೆ ಮನೆಗೆ ಬರೋಲಾರಿಯ ಕೋಲು ಮತ್ತಡೆ ಮನೆಗೆ ಬರೋಲಾರಿಯ ಕೋಲು ಕೋಮಲಾಡೆ ಮನೆಗೆ ಬರೋಲಾರಿಯ ಕೋಲು ಕೋಮಲಾಡೆ ಮನೆಗೆ ಬರೋಲಾರಿಯ ಕೋಲು ಕೋಮಲಾಡೆ ಮನೆಗೆ ಬರೋಲಾರಿಯ ಎಡದೇವಿ ಕಳ ರೂಪ ಮನ ಕೊಡಲಾರೆ ಕೋಲು ಕೋಳ ರೂಪ ಮನ ಕೊಡಲಾರೆ ಕೋಲು ಕೋಳ ರೂಪ ಮನ ಕೊಡಲಾರೆ ಕೋಲು ಕೋಳ ರೂಪ ಮನ ಕೊಡಲಾರೆ ಕೋಲು ಕೋಲ ಹತ್ತು ಸೇರ ಬಂಗಾರ ಇಪ್ಪತ್ತು ಸೇರ ಬೆಳ್ಳಿ ಅವದಂಬಾವ ಜವಳಿ ಕೋಲು ಕೋದಂಬಾವಳ ಜವಳಿ ಕೋಲು ಕೋದಂಬಾವ ಜವಳಿ ಕೋ ಕೋಲು ಕೋಲು ಅವದಂಬಾವ ಚವಳಿಯ ಕೋಲು ಕೋದಂಬಾವಳೆ ಎದೆ ಜನಗೆ ಕೊಡತೇನೆ ಕೋಲು ಕೊಂಡ ಕೊಡತೀನಿ ಕೋಲು ಜನಗೆ ಕೊಡತೇನೆ ಕೋಲು ಕೋಲಿ ಕೊಡತೀನಿ ಕೋಲು ಕೋಲ ಅಸರಂದೆ ಒಟ್ಟಳ ಅಸರಂದೆ ತೊಟ್ಟಳ ಅಸರಾಗ ನಡೆಯ ಏಳೋದಾಳೆ ಕೋಲು ಕೋಲಾಗ ನಡೆಯ ಏಳೋದಾಳೆ ಕೋಲು ಕೋಸರಾಗ ನಡೆಯ ಏಳೋದಾಳೆ ಕೋಲು ಕೋಲಾಗ ನಡೆಯ ಏಳೋದಾಳೆ ಕೋಲು ಸರಾನೆ ಕೋಲು ಸ್ವಾಮಿ ಕೊಡತೀನಿ ಕೋಲು ಜನಗೆ ಕೊಡತೀನಿ ಕೋಲು ಕೋಲಿ ಕೊಡತೀನಿ ಕೋಲು ಕೋಲ ಅಸರಂದೆ ಒಟ್ಟಳ ಅಸರಂದೆ ತೊಟ್ಟಳ ಅಸರಾಗ ನಡೆಯ ಏಳದಾಳೆ ಕೋಲು ಕೋಸರಾಗ ನಡೆಯ ಏನೇ ಕೋಲು ಸ್ವಾಮಿಯನ್ನ ಕೊಡತೀನಿ ಕೋಲು ಜನಗೆ ಕೊಡತೀನಿ ಕೋಲು ಕೋಲಿ ಜನಗೆ ಕೊಡತೀನಿ ಕೋಲು ಕೋಲ ಅಸರಂದೆ ಒಟ್ಟಳ ಅಸರಂದೆ ತೊಟ್ಟಳ ಅಸರಾಗ ನಡೆಯ ಏಳದಾಳೆ ಕೋಲು ಕೋ